ಅಡಿಗೆ ಈ ಗ್ರಾಮಕ್ಕೆ ಬಂದು ನನ್ನ ಹಾಲು ಮೊಸರು ವ್ಯಾಪಾರ ಮಾಡ್ಕೊಂತ ಹೋಗ್ತಾ ಇದ್ದೇನೆ. ಇಲ್ಲಿ ಯಾರು ಕೂಡ ಹೇಳಿದಂಗಾಯ್ತು ಅಲ್ಲ, ಇಲ್ಲಿ ಯಾರು ಹಾನಿ ಮಾಡಿ ಹೇಳ್ಬೇಕು? ನಾನು ಯಾರು ಹಾನಿ ಮಾಡುದು ಬೇಕಾಗಿಲ್ಲ, ಬೇಕಾಗಿಲ್ಲ ಮಹಾತ್ಮರ ಹಾನಿ ಮಾಡಿಬಿಟ್ರೆ ಸಾಕು. ಹೀಗೇನು ಹೌದು ನೋಡಮ್ಮ, ಆ ಬಲಿಬಿಮ್ಮನ ಸಾಕ್ಷಿಯಾಗಿ ಹೇಳ್ತಾನಮ್ಮ. ಹೇಳ್ತಿ? ಪರಿಶಿದಾಗೊಮ್ಮೆ ಬರ್ತಿ? ಇರ್ಲಿ, ಅಂತ ದೊಡ್ಡ ಮಾರುತಿ ದೇವ್ರ ಹಾನಿ ಮಾಡಿಬಿಟ್ಟು ಹೌದಮ್ಮ, ಸ್ವಲ್ಪ ಹಾಲು ಮೊಸರು ಅದಾವು, ಈಗ ಹನ್ನೆರಡು ಮಾತಾಡೋದು ಬೇಕಾಗಿಲ್ಲ. ಆದ್ರೆ ಈಗ ಗಿರಾಕಿ ಕರಿ ಅಂತಿಯಲ್ಲ, ಗಿರಾಕಿ ನಾ ಕರಿತನ, ಆದ್ರೆ ಕರಿತನು ಹೊರಗಿನ ಗಿರಾಕಿ ಬೇಡ, ಬರೇ ದಾಂದ್ಲಿ ಮಾಡ್ತಾವ. ಹೌದಾ? ಒಂದು ಕಾಯಂ ಗಿರಾಕಿ ಐತಿ, ಕರಿತನ ವ್ಯಾಪಾರ ಮಾಡ್ಕೊಂಡು ಕರಿಯಮ್ಮ. ಹಾಗಾದ್ರೆ ಕರಿತನಲ್ಲ, ಕರಿ ಕರಿ ಗಿರಾಕಿ. ಏ ನಮ್ಮ ಕಾಯಂ ಗಿರಾಕಿ ಯಾಕ್ರಿ ಯಾಕ್ರಿ ಬದ್ರದ್ರನ್ನ ಕೊಟ್ರಿ ಇಟ್ಟಿ ಒಂದು ಬುಟ್ಟಿ ಕರ್ದವ್ರು ನಾವು. ಕರ್ದವ್ರು ನೀವ್ರೆ? ಹ್ಞೂನ್ರಿ, ನಮಗ ಅವ್ರ ಕರ್ದಂಗ ಅಕ್ಕತ್ರಿ. ಇಲ್ರಿ, ಹಾಲು ಬಂದ್ರಿ ಹೇಳಂದಿದ್ರಲ್ಲ, ಹಾಲು ಬಂದವನೀಗ, ಈಗ ಬಂದವ್ರಿ. ಹಾಲು ಎಲ್ಲಿದಾವ? ಇಲ್ಲೇ ಅದಾವ್ರಿ. ನೀನಾರ ಏನ್ ಮಾಡ್ಬೇಕತ್ತ ಮಾಡಿ? ಹಾಗಲ್ಲಪ್ಪ, ಹಾಲು ಮೊಸರು ತಂದವ್ರು ಅವ್ರು, ಅವರು ಪಾತ್ರೆಯಲ್ಲಿ ಇದ್ದಿದ್ದು ಅಷ್ಟೇ ಹಾಲು ಮೊಸರು. ಈಗ ಸರಿಯಾಗಿ ಕೇಳಿ ವ್ಯಾಪಾರ ಮುಗಿಸ್ಕೊಂಡು ಹೋಗಿಬಿಡೋಣ. ಈಗ ನಾ ಕೇಳ್ತೀನಿ, ಹಂಗಾರ ಹೋಗಿ ಕೇಳ. ಏನ್ರಿ ಹಾಲು ಮೊಸರು ತಂದವ್ರು ನೀವಾರೆ? ಹೌದಮ್ಮ, ನಾವೇ. ಅವ್ನು ಎದಕ್ ತಂದಿರಿ ವ್ಯಾಪಾರ ಮಾಡ್ಲಿಕ್ಕೆ? ವ್ಯಾಪಾರ ಎದಕ್ರಿ? ರೊಕ್ಕ ಸರ್ವಾಗಿ ರೊಕ್ಕ್ರಿ? ಇಲ್ರಿ, ಹಾಲು ಹೆಂಗ್ ಲೀಟರ್ ಕೊಡ್ತೀರಿ? ಹಿಂಗ ಆಗ್ಲಿ ಆಗ್ಲಿ ದೂತೈ, 40 ರೂಪಾಯಿ ಲೀಟರ್ ಹಾಲು ಕೊಡ್ತಾನ. 40 ಯಾಕ್ರಿ, 50 ಹೋಗಲಿ ಹೋಗಲಿ ಹೋಗಲಿ ಇರ್ಲಿ. ಮತ್ತ ಬೆಣ್ಣೆ ಹೆಂಗ್ ಕೊಡ್ತೀವ ದೂತೆ? 400 ರೂಪಾಯಿ ಕಿಲೋ ಬೆಣ್ಣೆ ಕೊಡ್ತಾನ. 400 ಯಾಕ್ರಿ, 500 ಅಲ್ರಿ. ಇರ್ಲಿ, ಈಗ ಹಾಗಾದ್ರೆ 20 ರೂಪಾಯಿ ತಾಲಿ ಮೊಸರು ಕೊಡ್ತಾನ. ಹೀಗ್ರೆ ಅದು ಇರ್ಲಿ ಇರ್ಲಿ, ಹೀಗ್ ಕೊಡಬಾರ್ದು ನೀವು. ಇವೆಲ್ಲ ಕೊಟ್ರ ಇದನ್ನೆಲ್ಲ ಮಜ್ಜಿಗೆ ನೋಡಿ ಅದ್ಮಾಸ್ ಕೊಡ್ತಾನ, ಹೋಗ್ರಿ. ಕೊಡಬಾರ್ದು ನೀವು. ಮತ್ ಹೆಂಗ ಹಿಂಗ್ ಕೊಟ್ರ ಒಳಗ್ ಬರ್ತೀರಿ? ಯಾಕ ಏನ್ ಮಾತಾಡ್ತಿ? ನುಕ್ಸಾನ್ದಾಗ ಯಾಕ ಯಾಕ ಸಿಟ್ಟಿಗೆ ಬರ್ತಿ ಅಂತ? ಏನು ಆಕೆನ್ನೋ ಮಾತು ನಿನಗೆ ತಿಳಿವಲ್ಲ. ಏನಂತ? ಒಳಗ ಅಂದ್ರೆ ಏನು? ಏನು ನಿನಗೆ ಅತ್ತಿಮಾವ ಇದ್ದಾರಿಲ್ಲೋ, ಇವ್ರೆಲ್ಲಾರು ಹೋದ ಕುಲ್ಲೆ ಲೆಕ್ಕ ಕೇಳ್ತಾರ. ಈ ರೀತಿಯಿಂದ ಅಜ್ಮಾಸ್ ಕೊಟ್ಟಗೊತ್ತೋ ಅದೇ ಅಂದ್ರೆ ಬರ್ಬರ್ತ ಒಳಗ್ ಬರ್ತಿ ಅಂದ್ರೆ ನುಕ್ಸಾನ್ದ ಒಳಗ್ ಬರ್ತಿ. ಈಗದ ಈಗದ ಅಲ್ಲ, ಇಲ್ಲಿ ವರ್ಣ ಬೇರೆ ಭಯಂಕರ ಹೆಂಗ ಹಂಗ ಇದು ಬೆಳತಾನೆ ಹಿಂಗ. ಏನ ಬಿಡ ಇವಾ ಏನು ಗಿರಾಕಿ ಜೋಡಿ ವ್ಯಾಪಾರ ಮಾಡಿ? ವ್ಯಾಪಾರ ಆಗುದ ಇಲ್ಲಮ್ಮ, ಪಾತ್ರಿ ಮಾರ್ಕೊಂಡು ಊರಿಗೆ ಹೋಗೋದು. ನೀನು ನಿನ್ನ ಮನಸ್ಸಿಗೆ ಬಲ್ಲಲ್ಲಿ ಹೋಗಿಬಿಡಿನ. ಅಲ್ಲ, ಇಷ್ಟೋ ತನಕ ಹಾಲು ಮೊಸರು ವ್ಯಾಪಾರ ಮಾಡಿಸಿ ಕೊಡ್ತಾನ ಅಂತೇಳಿ ನಾನು ನಿಲ್ಲಿಸಿಕೊಂಡೆ. ನೀನು ಹೌದು ಹೋಗು ಹೋಗಂದ್ರ ನಾನು ಎಲ್ಲಿ ಹೋಗ್ಬೇಕು? ಏನಮ್ಮ ಅಲ್ಲ, ನೀನಾರೇನ ಸಣ್ಣಕ್ಕೆ ಸರದೊಡ್ಡಕ್ಕಾಗಿ ನಿನಗೆ ಅಲ್ಲೇ ಹೋಗು ಇಲ್ಲೇ ಹೋಗು ಅಂದ್ರೆ ಇದು ನನಗೆ ತಪ್ಪಾಗ್ತದಿಲ್ಲ? ಏ ತಪ್ಪಾಗ್ತದ? ಹೌದಿಲ್ಲ ಹೌದೌದು. ಹೋಗ್ಯಾಕ ಓಯ್ ಬಾಯಾಕ ಅಂದ್ರ ಇದು ತಪ್ಪಾಗ್ತದ, ಇದು ತಪ್ಪಾಗ್ತದ. ಇದನ್ನ ಬಿಡ, ನಿನಗ ಅವ್ವ ಅಕ್ಕ ಅನ್ನಾಕ ಹೋಕಿನಿ. ನಿನಕಿತ್ತ ಮೊದಲು ನಾನು ಹಳೆದಾಗಿನಿ. ಮುದಿಕಾಗಿ ಬಿಡ, ಹಲ್ಲುಷ್ಟ ಗಟ್ಟವ ನೀನು. ಏ ಗವಳಗಿತ್ತಿ, ಒಂದ್ ಹಲ್ಲು ಗಟ್ಟಿದ್ರ ಸಾಕ, ಇವೊಂದ್ ಎರಡು ಮೂರು ನಾಲ್ಕು ಸಲ ನೀನು ದಿಲ್ಲಿ ಕಾಣಿಸೋಪಕ್ಕಿನ. ಮುಂದೆ ಹೇಗ ಮಾತಾಡ್ಬೇಕನ್ನೋ ವಿಚಾರ ಮಾಡವಾಟು. ಏನಾಯ್ತು ಇರ್ಲಿ, ಇಷ್ಟ್ರ ಬಕ್ಕಿ ನೀನು ಯಾವ ಅವನಿಗೆ ಹೋಗ್ತಾನಂತ ಹೇಳ್ಯಾರ ಹೇಳ್ತೇನೆ ನನ್ ಮುಂದೆ. ನಾನ ಬ್ರಾಹ್ಮಣರು ಅವನಿಗೆ ದೊಡ್ಡ ಕನ್ನಡಾಗ ನಿಂತ ಯಾಕೇನಾಯ್ತು ಅಲ್ಲವಾ? ಬ್ರಾಹ್ಮಣರು ಬಲ್ಲ ಬೆರಿಕಿರ್ತಾರ ಅವ್ರು. ಬೆರಿಕಿದ್ರ ನನ್ನೇನ್ ಮಾಡ್ತಾರ ಅವ್ರು? ಹಿಂಗ್ ಹಾದೆ ಅಂದ್ರ ನಿನ್ ಹೆಂಬರಿಗೆ ಕಳಿಸ್ತಾರ. ಹೆಂಗ್ ಹೋಗ್ಬೇಕು? ಅಲ್ಲಿಗೆ ಹೋಗ್ಬೇಕಾದ್ರೆ ಒಳ್ಳೆ ಒಳ್ಳೆ ಒಳ್ಳೆ ಒಳ್ಳೆ ಒಳ್ಳೆ ಅಲ್ಲ, ನಾನು ನಿನ್ಗತ್ತೆ ಒಳ್ಳೆ ಒಳ್ಳೆ ಒಳ್ಳೆ ಹಿಂಗ ಮಾಡ್ಬೇಕು. ಹಂಗ್ ಮಾಡ್ಬೇಡವ, ಮತ್ತ ಎರಡು ಕೈ ಹಿಂಬರಿಕಿ ಕಟ್ಟಿಂಗ ಲಕ ಲಕ ಲಕ ಲಕ ಹೋಗ. ಏಯ್ ಅಲ್ಲ, ಚೇಷ್ಟ ಮಾಡ್ಬೇಡ. ಅಲ್ಲಿಗೆ ಹೋಗ್ಬೇಕಾದ್ರೆ ಆದ್ರೆ ಒಳ್ಳೆ ಶಿಸ್ತ. ಶಿಸ್ತ ಅಂದ್ರ? ಶಿಸ್ತ ಅಂದ್ರ ಒಳ್ಳೆ ಮಸ್ತ. ಮಸ್ತ್ ಅಂದ್ರ ಏನು? ಮಸ್ತ್ ಅಂದ್ರ ಡೌಲ. ಡೌಲ ಅಂದ್ರ? ಡೌಲ ಅಂದ್ರ ದಿಮಾಕ. ಹೇ ದಿಮಾಕ ಅಂದ್ರ ಏನ? ಅದು ಬಂದತ್ ಯಾವಾಗ ಬಂದ್ ಹೋಗೈತೆ ನಿನಗೂ ಗುರ್ತಿಲ್ಲ. ಹೌದಾ? ವಾ ಏನ ಯಮಕ? ಯಮಕ ಅಂದ್ರ ಏನು? ಯಮಕ ಅಂದ್ರ ಶಿಸ್ತೇ. ಶಿಸ್ತೆ ಅಂದ್ರ ಮಸ್ತ್. ಮಸ್ತ್ ಅಂದ್ರ? ಮಸ್ತ್ ಅಂದ್ರ ಹುಟ್ಟ ಹಿಡ್ಕೋ. ಹಾ ಹಿಡ್ಕೊಂದ ದಂಗ ದಂಗ ದಂಗ ದಂಗ ದಂಗ ದಂಗ ಹೋಗ. ಹಂಗ ನೀನ ಹೋಗ್ಬಿಡು, ಮತ್ತ ಅಲ್ಲಿಗೆ ಹೋಗ್ಬೇಕಾದ್ರೆ ಆ ಶೃಂಗಾರ ನನ್ ಗುರ್ತದ. ಏನೋ ಆ ಶೃಂಗಾರ ನಿನ್ ಗುರ್ತೈತಿ? ಐತೈತಿ. ಗುರ್ತಿದ್ದ ಸುಳ ನನ್ ಕ್ಲಬ್ ಡ್ಯಾನ್ಸ್ ಮಾಡಿಸಿದ್ಯಾ ನೀ? ಹೇ ಡ್ಯಾನ್ಸ್ ಮಾಡ ನೀನು ಅಲ್ಲವಾ? ಹಾ ಯಾವ ರೀತಿಯಿಂದ ಹೋಗ್ಬೇಕು? ಹೋಗ್ಬೇಕು. ಹಾ ಈಗ ದೂತೈ ಆ ಗೋಕುಲಕ್ಕೆ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ಬರ್ಜರ್ ಬರ್ಜರ್ ತಮ್ಮನುಟ್ಟು ಹುಟ್ಟಿಕೊಂಡು ಮಗ್ಗೆ ಕುಪ್ಪಸನ್ನು ತೊಟ್ಟು ತೊಡ್ರಲ್ಲ ಕುರಳಲ್ಲಿ ಆಭರಣ ಹಾಕಿಕೊಂಡು ಹಾಕಿಕೊಂಡು ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಹೋಗ್ತಾನಮ್ಮ. ನಾಮಸ್ಮರಣೆ ಮಾಡ್ತಾ ಹೋಗ್ತಾನ? ಮೊದಲು ನಾಮಸ್ಮರಣೆ ಮಾಡೋಣ್ರಿ. ನಾಮಸ್ಮರಣೆ ಮಾಡಿದ ಮೇಲೆ ನಿನ್ನ ಗೋಕುಲಕ್ಕೆ ಏನೈತೆ ನಾನಕ್ ನಿನ್ನ ಕಡೆ ಕಳಿಸ, ನಾನು ಹಿಂಬಾಲೆ ಬರ್ತಾನೆ. ಹೌದಾ? ನಾಮಸ್ಮರಣೆ ನಾಮಸ್ಮರಣೆ ಮಾಡೋಣಮ್ಮ. ಆಗ್ಲಿ ದಾನಿ ಪದೇವಾ ಈ ಜಗದೀಶ ದಾನಿ ಪದೇವಾ ನಾಮಸ್ಮರಣೆ ಮಾಡಿ ಆದ್ರ ನಾಮಸ್ಮರಣೆ ಮಾಡಿದ್ವಿ ಅಂದ್ರೆ ಇನ್ನು ಗೋಕುಲಕ್ಕೆ ಹೋಗ್ಬೇಕಲ್ಲ, ಹೋಗಬೇಕು ಹೋಗ್ಬೇಕಾದ್ರೆ ಈಗೇನ ಭರ್ಜರಿ ಭರ್ಜರಿ ಪಿತಾಮ್ರ ನುಟ್ಟುಕೊಂಡಿದೆಲ್ಲ ಶೃಂಗಾರದಿಂದ ಹೋಗೋಣ, ನಾವು ಅಷ್ಟೂರು ಶೃಂಗಾರದಿಂದ ಇದೀವಿ ಆಗ್ಲೇ ಆದ್ರೆ ನಾಮಸ್ಮರಣೆ ಮಾಡ್ಕೋತ ಹೋಗಿಬಿಡೋಣ ನೋಡ್ರಿ. ಆಗ್ಲೇ ಆಗ್ಲಿ Thank you.